हमारी संस्कृति, हमारे संस्कार सदा रहें हमारे साथ। सब्सक्राइब करें तिलक। ಐಗಿರಿ ನಂದಿನಿ ನಂದಿತು ಮೇದಿನಿ ವಿಶ್ವ ವಿನೋದಿನಿ ನಂದನುತೇ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೇ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೇ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರದಿನಿ ಶೈಲಸುತೆ ಮಾರಮ್ಯಕ ಪರದಿನಿ ಶೈಲಸುತೆ ಸುತ ರೋಷಿಣಿ ದುರ್ಮದ ಶೋಷಿಣಿ ಸಿಂಧು ಸುತೆ ಜಯ ಜಯ ಹೇ हट श्रृंग हता बटुके कुत चतुरंग बलक्षिति रंग घटत बहुरंग रटत बटुके जय जय हे महिषासुर मर्दिनि रम्य कपर्दिनि शैल सुते मा रम्य कपर्दिनि शैल सुते सुमनः सुमनः सुमनः सकिं न शचीकुचकुम्भतटी परिरम्भसुखानु